ವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಜೂಟ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ನನ್ನ ಸುಂದರ ಕನಸು ಈ ಭೂಮಿಗೆ ಬಂತು, ಅದು ನೀನು, ಅದು ನೀನು, ಅದು ನೀನು. ಓಡಿ ಬಾ, ಓಡಿ ಬಾ ನನ್ನ ಬಾಳಿಗೆ, ಅಪ್ಪುಗೆ ಒಪ್ಪಿಗೆ ತಂದ ತೋಳಿಗೆ. ಮಗುಗೆ ಒಪ್ಪಿಗೆ ತಂದ ತೋಳಿಗೆ ನನ್ನ ಹಸಿರು ಸಂಕೇತ ಒಂದು ಹೃದಯವ ತಂತು ಅದು ನೀನೆ ಅದು ನೀನೆ ಅದು ನೀನೆ ಅರುಣೋದಯ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಲತಾ ಹಂಸಲೇಖ. ಹಾ ಖುಷಿಯಲಿ ಗರಿಯನು ತೇಲಿ ಬಿಡು, ಉಸಿರಲಿ ಉಸಿರಲಿ ಒಲವನು ಹೇಳಿಬಿಡು, ಕೋಮಲವಾದ ಕಾಮನೆ ತುಂಬಿ ತಂದಿರುವೆ ಹಸಿ ಹಾಡು, ಈ ಚಂದದ ಕೋಪ ಚಂಚಲ ರೂಪ ಇದೆಲ್ಲ ಬೇಗ ನನಗೆ ಕೊಡು, ಖುಷಿಯಲಿ ಖುಷಿಯಲಿ ಗರಿಯನು ತೇಲಿಬಿಡು, ಉಸಿರಲಿ ಉಸಿರಲಿ ಒಲವನು ಹೇಳಿಬಿಡು. ಪ್ರಿನ್ಸ್ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರೀಟಾ ಹಾಗೂ ಶಾನ್. ಹುಡುಗ ಹುಡುಗಿ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ಸುನಿಧಿ ಚೌಹಾಣ್. ಭಾವ ಬಾಮೈದ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಉಚ್ಚ ದೇಶ ಐ ಲವ್ ಯು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮಿಕ್ಕಿಲ್ಲು, ಸ್ವರ್ಗಕ್ಕಿನ್ನು ಮೂರೇ ಮಿಕ್ಕಿಲ್ಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮಿಕ್ಕಿಲ್ಲು. ಊರು ಕೇಳಿ ಹುಡುಗಿರೆಲ್ಲ ಯಾರೇ ಅನ್ನದೆ ಹೋದರೇನು, ಗಲ್ಲಿ ಗಲ್ಲಿ ಹುಡುಗರೆಲ್ಲ ಕೇಳಿ ಮಾಡಿ ಕುಣಿದಾರೇನು. ಬ್ಯೂಟಿ ಕ್ವೀನ್ ಹೃದಯ ಕೊಟ್ಟಳು, ಇನ್ನೇನು ಬೇಕು ಬ್ಯೂಟಿ ಕ್ವೀನ್ ಹೃದಯ ಕೊಟ್ಟಳು. ಸ್ವರ್ಗಕ್ಕಿನ್ನು ಮೂರೇ ಮಿಕ್ಕಿಲ್ಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮಿಕ್ಕಿಲ್ಲು. ಕಣ್ಣೀರವಳು ಬಳ್ಳಿ ಹಾಗೆ ಬಡುಕುವವಳು, ಬಳ್ಳಿ ಚುಕ್ಕಿ ಕಣ್ಣೀರವಳು ಬಳ್ಳಿ ಹಾಗೆ ಬಡುಕುವವಳು, ಬಿಡಿಯ ಹಾಲ ಬಣ್ಣಾದವಳು ಬನದಾನ ದಿಲ ಬೆಡಗಿನವಳು, ಬೆಡಗಿನ ಜಾವದ ಕನಸಿನಲ್ಲಿ ಬಂದು ಬಂದು ಕಾಡಿದವಳು. ಬಯಸಿ ಬಯಸಿ ಹೃದಯ ಕೊಟ್ಟಳು, ಪ್ರೇಮದ ರಾಣಿ ಕಾದು ಕಾದು ಕಡೆಗೂ ಸಿಕ್ಕಳು. ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏಣಿ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲು. ಸಾಕು ಪ್ರೀತಿ ಪ್ರೀತಿ ನುಡಿಯೇ ಸಾಕು, ಪ್ರೀತಿ ಪ್ರೀತಿ ನಡೆಯೇ ಸಾಕು, ಪ್ರೀತಿ ಪ್ರೀತಿ ನುಡಿಯೇ ಸಾಕು, ಪ್ರೀತಿ ಪ್ರೀತಿ ಮುತ್ತೇ ಸಾಕು, ಪ್ರೀತಿ ಪ್ರೀತಿ ಅಪ್ಪುಗೆ ಸಾಕು, ಪ್ರೀತಿ ಒಂದೇ ಊಟ ನೋಟ ಪ್ರೀತಿಗಾಗಿ ಹೃದಯ ಕೊಟ್ಟು. ಹರ ಪ್ರೇಮದ ಪತ್ರ ಬರೆದೇ ಬಿಟ್ಟಳು, ಪ್ರಣಯದ ರಾಣಿ ಪ್ರೀತಿಯ ರಾಗ ಹಾಡೇ ಬಿಟ್ಟಳು. ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು, ಅರೆ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು. ಊರು ತೇರೆ ಹುಡುಗಿರೆಲ್ಲ ಯಾರೇ ಅನ್ನದೆ ಹೋದರೇನು, ಗಲ್ಲಿ ಗಲ್ಲಿ ಹುಡುಗರೆಲ್ಲ ಕೇಳಿ ಮಾಡಿ ಕುಡಿದಾರೇನು. ಬ್ಯೂಟಿ ಕ್ವೀನ್ ಹೃದಯ ಕೊಟ್ಟಳು, ಇನ್ನೇನು ಬೇಕು ಬ್ಯೂಟಿ ಕ್ವೀನ್ ಹೃದಯ ಕೊಟ್ಟಳು. ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು ಓ ಕನಸಿನ ರಾಣಿ. ನೀ ಸ್ವರ್ಗದ ಏನಿ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲ್ಲು. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ನಿಲಯದಿಂದ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಅಂದರೆ ನಮ್ಮ ಸಂಖ್ಯೆಗೆ, ನಮ್ಮ ಸಂಖ್ಯೆ 9481572600. ಇಮೇಲ್ ವಿಳಾಸ airbdvt@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಭಾಗವಹಿಸಿ, ಕೇಳಿ ಆನಂದಿಸಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ವಿಶ್ವಮಾನವ ಸಂದೇಶ.